ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಈ ವರ್ಷದ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳ ಸೆಪ್ಟೆಂಬರ್ 17 ರಿಂದ 20 ರವರೆಗೆ 4 ದಿವಸಗಳ ತನಕ ನಡೀತಾ ಇದೆ. ಈ ಕೃಷಿ ಮೇಳದ ಬಗ್ಗೆ ಮತ್ತ ಅಲ್ಲಿ ನಮ್ಮ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಕೆಲವು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ನಮಸ್ಕಾರ. ಈ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೇವೆ. ಈ ಒಂದು ಕೃಷಿ ಮೇಳದ ಮುಖ್ಯ ಶೀರ್ಷಿಕೆ ಏನಪ್ಪಾ ಅಂತಂದ್ರೆ, ರೈತರ ಆದಾಯ ದ್ವಿಗುಣಗೊಳಿಸಲು ಕೃಷಿ ತಾಂತ್ರಿಕತೆಗಳು. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ. ಈ ವರ್ಷ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಭಾಗವಹಿಸುವಿಕೆಯನ್ನ ನಿರ್ಮಿಸ್ತಾ ಇದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಈ ಘೋಷವಾಕ್ಯ ಅಡಿಯಲ್ಲಿ ಹಲವಾರು ಕೃಷಿ ತಾಂತ್ರಿಕತೆಗಳ ಒಂದು ರೈತರಿಗೆ ಅನುಕೂಲವಾಗಲು ಮಳಿಗೆಗಳನ್ನ ನಾವು ನಿರ್ಮಿಸ್ತಾ ಇದ್ದೀವಿ. ಇಲ್ಲಿ ಕೃಷಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಇರಬಹುದು, ಮತ್ತ ಉತ್ಪಾದಕತೆ ಉತ್ಪನ್ನ ಬಂದ ಮೇಲೆ ಅವುಗಳನ್ನ ಮೌಲ್ಯವರ್ಧನೆ ಮಾಡಿ ಆದಾಯ ಹೆಚ್ಚಿಸಲಿಕ್ಕೆ ಹಲವಾರು ತಾಂತ್ರಿಕತೆಗಳಿವೆ. ಸಮಗ್ರ ಕೃಷಿ ಪದ್ಧತಿ, ಮೀನುಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಹೀಗೆ ಹಲವಾರು ವಿಷಯಗಳಲ್ಲಿ ರೈತರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಮಳಿಗೆಗಳು ಬಹಳಷ್ಟು ಅನುಕೂಲವಾಗ್ತಾ ಇದೆ. ಈ ಒಂದು ಕೃಷಿ ಮೇಳದಲ್ಲಿ ಮೊದಲನೇ ದಿವಸ ಬೀಜ ಮೇಳ ಇರ್ತದೆ. ಈ ಬೀಜ ಮೇಳದಲ್ಲಿ ಹಿಂಗಾರು ಬೆಳೆಗಳಿಗೆ ಅನುಕೂಲವಾಗುವಂತೆ ಹೊಸ ಹೊಸ ತಳಿಗಳಾದ ಹಿಂಗಾರಿ ಜೋಳ, ಗೋಧಿ, ಕಡಲೆ, ಆಮೇಲೆ ಎರಡನೇ ದಿನ ಕೃಷಿ ಮೇಳವನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಬಿ ಸಿ ಪಾಟೀಲ್ರು ಮತ್ತು ಕೇಂದ್ರ ಶ್ರೀಗಳಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸ್ತಾರೆ. ಈ ಒಂದು ಕೃಷಿ ಮೇಳದಲ್ಲಿ ಮುಖ್ಯ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ, ಸೂರ್ಯಕಾಂತಿ ಬೆಳೆಯ ವಿಚಾರಗೋಷ್ಠಿ ಇರ್ತದೆ. ಇತ್ತೀಚೆಗೆ ಎಣ್ಣೆ ಕಾಳುಗಳ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ಒಂದು ವಿಚಾರಗೋಷ್ಠಿಯನ್ನ ನಾವು ಏರ್ಪಡಿಸ್ತಾ ಇದ್ದೇವೆ. ಮತ್ತು ಪ್ರತಿ ದಿವಸ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವಿರ್ತದೆ. ಅನ್ವೇಷಣಾ ರೈತರ ಅನುಭವಗಳನ್ನ ಹಂಚಿಕೊಳ್ಳುವಂತ ಒಂದು ಅವಕಾಶ ಕೂಡ ಇಲ್ಲಿ ಇರ್ತದೆ. ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಶ್ರೇಷ್ಠ ಕೃಷಿಕ ಹಾಗೂ ಶ್ರೇಷ್ಠ ಕೃಷಿ ಮಹಿಳೆಯರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂತ ಒಂದು ಸಮಾರಂಭವು ಕೂಡ ನಾವು ಏರ್ಪಡಿಸಿದ್ದೇವೆ. ಇದು ಎರಡನೇ ದಿವಸ ಆಗುತ್ತದೆ. ಮತ್ತು ಕೃಷಿಯಲ್ಲಿ ಉತ್ಪನ್ನಗಳ ಮೌಲ್ಯವರ್ಧನೆ ಬಗ್ಗೆ ವಿಚಾರಗೋಷ್ಠಿಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ನೈಸರ್ಗಿಕ ಕೃಷಿ ಬಗ್ಗೆ ವಿಚಾರಗೋಷ್ಠಿ, ಆಮೇಲೆ ಸಹಜ ಕೃಷಿಯ ಬಗ್ಗೆ ಕೂಡ ಮೂರನೇ ದಿವಸ ವಿಚಾರಗೋಷ್ಠಿ ಇರ್ತದೆ. ಆಮೇಲೆ ನಾಲ್ಕನೇ ದಿವಸ ಕನ್ನಡ ಕೃಷಿ ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಡಾಕ್ಟರ್ ಚೆನ್ನವೀರ ಕಣಗಿ ಕೃಷಿ ವೇತನ ಪ್ರಶಸ್ತಿಯನ್ನು ಕೂಡ ನಾವು ಪ್ರದಾನ ಮಾಡಲಿದ್ದೇವೆ. ಆಮೇಲೆ ದ್ವಿತೀಯ ಕೃಷಿ ಬಗ್ಗೆ, ಈಗ ನಾವು ನಮ್ಮ ಕೃಷಿ ಉತ್ಪನ್ನಗಳ ಮೌಲ್ಯವನ್ನ ಹೆಚ್ಚಿಸಿ ರೈತರು ತಮ್ಮ ಆದಾಯವನ್ನ ಹೆಚ್ಚಿಕೊಳ್ಳಲಿಕ್ಕೆ ದ್ವಿತೀಯ ಕೃಷಿ ವಿಚಾರಗೋಷ್ಠಿಯನ್ನು ಕೂಡ ನಾವು ಪ್ರಗತಿಪರ ರೈತರಿಂದ ಏರ್ಪಡಿಸಿದ್ದೇವೆ. ಅದನ್ನ ನಾಲ್ಕನೇ ದಿವಸ ಇರ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ರೈತರಿಗೆ ಅನುಕೂಲವಾಗುವಂತ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯಿಂದ ಈ 2 ವರ್ಷದಲ್ಲಿ ಸುಮಾರು 12 ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾದಗಳಪ್ಪ ಏನಪ್ಪಾ ಅಂತಂದ್ರೆ, ಶೇಂಗಾದಲ್ಲಿ DBG 3 ಅಂತ ಒಂದು ಬೆಳೆ, ಇದು 25 ರಿಂದ 100 ದಿನಗಳಲ್ಲಿ ಮಾಡ್ತದೆ. ಇದು ಎಲೆ ಚುಕ್ಕಿ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿದೆ. ಈ ಒಂದು ತಳಿ ನಮ್ಮ ಹಳೆಯ ತಳಿಯಾದ TME 2 ಅನ್ನುವಂತ ತಳಿಗಿಂತ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ, ಮತ್ತೆ ಎಲೆ ಚುಕ್ಕಿ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿದೆ. ಆಮೇಲೆ DBG 4 ಅನ್ನುವಂತ ಮತ್ತೊಂದು ತಳಿ, ಇದು ಕೂಡ ಎಲೆ ಚುಕ್ಕಿ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿದೆ. ಇದು J24 ಅನ್ನುವಂತ ಶೇಂಗಾ ತಳಿ ಇಂತ ಇದು ಹೆಚ್ಚು ಇಳುವರಿ ಕೊಡುವಂತ ತಳಿ. ಮತ್ತು ಗೋವಿನ ಜೋಳದಲ್ಲಿ ಧರ್ಮ ಎನ್ನುವಂತ ಒಂದು ತಳಿಯನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಇದು 110 ರಿಂದ 115 ದಿನಗಳಲ್ಲಿ ಮಾಡ್ತದೆ. ಈ ತಳಿಯ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ತೆನೆಯ ತುದಿಯವರೆಗೂ ಕೂಡ ಕಾಳು ಕಟ್ಟಿ ಆಮೇಲೆ ಮಾಗಿದಾಗ ಕೂಡ ದಂಟು ಮತ್ತು ಎಲೆ ಹಸಿರಾಗಿರ್ತದೆ ಅನ್ನುವಂತ ಒಂದು ಮುಖ್ಯ ಗುಣವನ್ನ ಇದು ಹೊಂದಿದೆ. ಆಮೇಲೆ ಜೋಳದಲ್ಲಿ ಹೈಬ್ರಿಡ್ CSH 42 ಅನ್ನುವಂತ ಒಂದು ತಳಿಯನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಬೇಗ ಮಾಡ್ತದೆ. ಆಮೇಲೆ ಇದರ ಮುಖ್ಯ ಇನ್ನೊಂದು ಗುಣ ಏನಪ್ಪಾ ಅಂತಂದ್ರೆ ಇದು ಬೀಳೋದಿಲ್ಲ, ಬೀಳುವ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತು ಸೋಯಾ ಹೊರೆಯಲ್ಲಿ DSB 34 ಅನ್ನುವಂತ ಒಂದು ತುಕ್ಕು ರೋಗ ನಿರೋಧಕ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಮೇವಿನ ಅಲ್ಸಂದಿಯಲ್ಲಿ C215 ಎನ್ನುವಂತ ತಳಿ ಬಿಡುಗಡೆಯಾಗಿದ್ದು ಇದು ಹಸಿರು ಬಣ್ಣದ ಉದ್ದನೆಯ ಕಾಯಿಗಳನ್ನ ಹೊಂದಿರುತ್ತದೆ. ಆಮೇಲೆ ಉದ್ದಿನಲ್ಲಿ DBG 16 ದಪ್ಪ ಕಾಳಿನ ಒಂದು ಉದ್ದಿನ ತಳಿಯಾಗಿದ್ದು ಇದು ಭೂದ್ರೋಗ ಹಾಗೂ ಎಲೆ ಮುಟ್ಟು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಆಮೇಲೆ ಶೇಂಗಾದಲ್ಲಿ ಇನ್ನೊಂದು ಮುಖ್ಯವಾದ ತಳಿ DH 257 ಇದು ಹಿಂಗಾರಿಯಲ್ಲಿ ಶಿಫಾರಸು ಮಾಡಿದ್ದೇವೆ. ಇದು ಬರ ಮತ್ತು ಸಹುಳು ಸಹಿಷ್ಣುತೆಯನ್ನು ಹೊಂದಿರುತ್ತದೆ. ಆಮೇಲೆ ಕುಸುಬೆಯಲ್ಲಿ ಅಣ್ಣಿಗೇರಿ 20 ಮತ್ತು ಅಣ್ಣಿಗೇರಿ ಸೂಪರ್ ಗೋಲ್ಡ್ ಅನ್ನುವಂತ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇವು ಅಣ್ಣಿಗೇರಿ 1 ಸುಮಾರು ಶೇಕಡ 10-12 ಅಧಿಕ ಇಳುವರಿ ಮತ್ತು ಸುಮಾರು 2-3% ಎಣ್ಣೆ ಅಂಶವನ್ನ ಹೆಚ್ಚಿಗೆಯನ್ನು ಕೊಡುವಂತಹ ತಳಿಗಳಾಗಿವೆ. ಮತ್ತು ಅಗಸೆಯಲ್ಲಿ DLV 6 ಅನ್ನುವಂತ ಒಂದು ಉತ್ತಮ ತಳಿ. ಇದು ಒಮೆಗಾ ಕೊಬ್ಬಿನ ಅಂಶವನ್ನ ಸುಮಾರು 55% ಈ ಒಂದು ಅಗಸೆ ಕಾಳಿನಲ್ಲಿ ಇರ್ತದೆ. ಇದರ ಜೊತೆಗೆ ಲಿಗ್ನಿನ್ ಅಂಶವು ನಾರಿನ ಅಂಶವು ಬಹಳಷ್ಟು ಇದು ಹೊಂದಿರ್ತದೆ. ಆಮೇಲೆ ಸಜ್ಜೆಯಲ್ಲಿ ಒಂದು ಸಂಕರಣ ತಳಿ VPMH 14 ಇದು 88-90 ದಿನಗಳಲ್ಲಿ ಮಾಡ್ತದೆ ಮತ್ತು ಒಳ್ಳೆಯ ಗುಣಮಟ್ಟದ ಮೇವನ್ನು ಕೂಡ ಇದು ಕೊಡ್ತದೆ. ಮತ್ತು ಕಬ್ಬಿನಲ್ಲಿ SNK 635 ಎನ್ನುವಂತ ಒಂದು ತಳಿಯನ್ನ 12-14 ತಿಂಗಳಲ್ಲಿ ಕಟಾವಿಗೆ ಬರುವಂತ ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಇದು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿದೆ ಮತ್ತು ಹೂವು ಮತ್ತು ಸುಂಕರಹಿತ ಇದು ತಳಿಯಾಗಿದೆ. ಇದು ನೀರಿನ ಲವಣಾಂಶವನ್ನ ಸಹಿಷ್ಣುತೆ ಹೊಂದಿದೆ. ಆಮೇಲೆ ಉತ್ತಮ ಕುಳೆ ಮತ್ತು ಜೋನಿಬೆಲ್ಲ ತಯಾರಕ್ಕೆ ಬಹಳಷ್ಟು ಸೂಕ್ತ ಆಗಿರ್ತದೆ. ಇದಲ್ಲದೆ ಈ ಒಂದು ಸುಮಾರು ತಳಿಗಳಲ್ಲದೆ ನಾವು ಕೃಷಿಯಲ್ಲಿ ಸುಮಾರು 55-60% ಈ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸಲಿಕ್ಕೆ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆ, ಕೀಟಗಳಿರ್ಬೋದು ಮತ್ತು ರೋಗಗಳಿರ್ಬೋದು ಅಥವಾ ಕಳೆ ನಿಯಂತ್ರಣಕ್ಕೆ ತಾಂತ್ರಿಕತೆಗಳು ಮತ್ತು ಈ ಉತ್ಪಾದನೆಯಲ್ಲಿ ಮೌಲ್ಯ ವರ್ಧನೆ ಮಾಡಿ ಆಹಾರ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಮಾಡಿ ರೈತರು ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಹಲವಾರು ತಾಂತ್ರಿಕತೆಗಳು, ಹೀಗೆ ನೀರಾವರಿಯಲ್ಲಿ ತಾಂತ್ರಿಕತೆಗಳು, ಹೀಗೆ ಎಲ್ಲ ವಿಷಯದಲ್ಲಿ ನಾವು ಸುಮಾರು 55-60 ತಾಂತ್ರಿಕತೆಗಳನ್ನ ಬಿಡುಗಡೆ ಮಾಡಿದ್ದೇವೆ. ಇವೆಲ್ಲ ರೈತರ ಒಂದು ಉತ್ಪಾದಕತೆಯನ್ನ ಹೆಚ್ಚಿಸಿ ಅವರ ಆದಾಯವನ್ನು ಹೆಚ್ಚಿಸುವಂತಹ ತಾಂತ್ರಿಕತೆಗಳು ಆಗಿದ್ದವ. ಸೊ ಅದಕ್ಕಾಗಿ ರೈತ ಬಾಂಧವರಲ್ಲಿ ಏನು ವಿನಂತಿ ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ, ತಾವು ಈ 4 ದಿನದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆವರಣಕ್ಕೆ ಬಂದು ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಎಲ್ಲ ವೈಜ್ಞಾನಿಕ ವಿಷಯವನ್ನ ತಿಳಿದುಕೊಂಡು ತಾವು ತಮ್ಮ ಎಲ್ಲ ಬೆಳೆಯುವಂತಹ ಬೆಳೆಗಳಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸಿ ಮತ್ತು ಆದಾಯವನ್ನ ಹೆಚ್ಚಿಸಿಕೊಂಡು ತಮ್ಮ ಜೀವನದ ಗುಣಮಟ್ಟದ ಶೈಲಿಯನ್ನ ಹೆಚ್ಚಿಸಿ ಮಾಡಿಕೊಳ್ಳತಕ್ಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಧನ್ಯವಾದಗಳು. ಇದುವರೆಗೆ ಪಾಟೀಲ್ ಕೃಷಿ ಮೇಳ ಕೇಳಿದ್ರೆ, ಇನ್ನು ಮುಂದೆ ಕೇಳಿ ದಾಳಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಅರಿಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ ಸರುಳಿ ಅವರು. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ಒಬ್ಬ ಅನುಭವಿ ದಾಳಿಂಬೆ ಬೆಳೆಗಾರರನ್ನ ತಮ್ಮ ಜೊತೆಗೆ ಸಂವಾದದೊಳಗೆ ತರ್ತಾ ಇದ್ದೀವಿ. ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದಾರ್ ಅವರ ದಾಳಿಂಬೆ ತೋಟದೊಳಗೆ ನಾವು ಈಗ ಸದ್ಯಕ್ಕೆ ಇದ್ದೀವಿ. ಸಾಯಂಕಾಲದ ಸಮಯ, ನಮ್ಮ ಎದುರುಗಡೆ ಬಹಳ ಅದ್ಭುತವಾದಂತಹ ದಾಳಿಂಬೆ ಗಿಡಗಳು ಹಣ್ಣುಗಳನ್ನ ಹೊತ್ತು ನಿಂತವ. ನೋಡೋದಕ್ಕೆ ಬಹಳ ಸಂತೋಷ ಆಗ್ತದ ಆ ಹಣ್ಣುಗಳನ್ನ ನೋಡೋದಕ್ಕೆ. ಈ ಇಂಥ ಹಣ್ಣುಗಳನ್ನ ಬೆಳಿಬೇಕಾಯ್ತು ಅಂತಂದ್ರ ಎಷ್ಟು ಶ್ರಮ ಹಾಕಿದ್ದಾರೆ. ಕಳೆದ 30 ವರ್ಷಗಳಿಂದ ಈ ದಾಳಿಂಬೆ ಕೃಷಿಯೊಳಗ ಶಿವಯೋಗಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ಅವರ ಅನುಭವ ಎಲ್ಲರ ಅಂದ್ರೆ ಯಾರು ಆಸಕ್ತರಿದ್ದೀರಿ ದಾಳಿಂಬೆ ಬೆಳೆಯಬೇಕು ಅನ್ನುವಂಥವ್ರು ಅವರಿಗೆ ಮಾರ್ಗದರ್ಶನ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಶಿವಯೋಗಿ ಬಿರಾದಾರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. 30 ವರ್ಷಗಳಿಂದ ತಾವು ದಾಳಿಂಬೆ ಬೆಳೀತಾ ಇದ್ದೀರಿ, ಹೆಂಗ್ ಶುರುವಾಯ್ತಿದೆಲ್ಲ? ಅಂದ್ರೆ ಮೊದಲು ನಮಗಿಲ್ಲಿ ಜಮೀನ್ದೊಳಗ ನೀರ್ ಇದ್ದಿದ್ದಲ್ರಿ ಸರ್. ಕಡಿಮೆ ನೀರಿನೊಳಗೆ ಹೆಚ್ಚು ಉತ್ಪನ್ನ ಬೆಳೆಯೋದು ಯಾವ ಅದ? ಅಂದ್ರೆ ಮೊದಲು ಒಂದು ನಿಂಬೆ ಗಿಡ ಒಂದು ಹಚ್ಚಿದ್ರಿ ನಾ ಒಂದು ನೂರಿದ್ದು ಬಾವಿ ಇತ್ತರಿ ನಮ್ದು 30 ಬ್ಯಾರಲ್ ಎರಡು ದಿವಸಕ್ಕೆ ನಮಗೆ ಬಾವಿ ಒಳಗೆ ನೀರು ಕಲೆಕ್ಷನ್ ಆಗ್ತಿತ್ತು. ಅದು ಒಂದು 100 ನಿಂಬೆ ಗಿಡ ಹಚ್ಚಿ ಅದ್ರ ಡ್ರಿಪ್ ಮೂಲಕ ಅದಕ್ಕೆ ನೀರು ಕೊಟ್ಟು ಅಂದ್ರೆ ಏಪ್ರಿಲ್ ಮೇದಾಗ ದೊಡ್ಡ ಗಿಡ ನಿಂಬೆ ಗಿಡಕ್ಕಿದ್ರು 60 ಲೀಟರ್ ನೀರಿನೊಳಗೆ ಹೆಚ್ಚು ಇಳುವರಿ ತೊಗೊಂಡಿನ್ರಿ ನಾ ಡ್ರಿಪ್ ಮುಖಾಂತರ. ಅಂದ್ರೆ ಒಂದು ಬೋರ್ ಹಾಕಿದ್ದೆ, ಒಂದು ಮಿನಿಟಿಗೆ 8 ಲೀಟರ್ ಕೊಡ್ತಿತ್ತು, ತಾಸಿಗೆ ಅಡಿಚಿ ಬ್ಯಾರಲ್ಲ. ಅವಾಗ ಹಿಂದ್ಕೊಂಬ ಅರೆ ತಾಸಲ್ಲಿ ಏನಿತ್ರಿ, ಒಂದು 30 ಬ್ಯಾರಲ್ ನೀರು ಎರಡು ದಿವಸದಾಗ ಗೊಳೆ ಹಚ್ಚಿತ್ತು. ಒಂದು 100 ನಿಂಬೆ ಗಿಡ ಸಫಿಶಿಯಂಟ್ ಉತ್ಪನ್ನ ತೊಗೊಂಡಿನ್ರಿ. ಆಗಿನ ಕಾಲದಾಗ 1.5 ಲಕ್ಷ ತನಕ ಬೆಳೆದಿನ್ರಿ ನಾ ನಿಂಬೆ ಗಿಡನೇ. ಮತ್ತೆ 100 ನಿಂಬೆ ಗಿಡಕ್ಕೆ ಏನು ಉಪಯೋಗ ಆಗ್ತದೆ, ಅಷ್ಟೇ ನೀರ ದಾಳಿಂಬ್ರಕ್ಕೆ ಉಪಯೋಗ ಮಾಡಿದ್ರೆ ಬೇಸಿಗೆ ಜೀವ ಆಡಿಸೋದು, ಮಳೆಗಾಲಕ್ಕೆ ಒಂದು ಪೀಕ್ ತೊಕೊಳ್ಳೋದು. 4 ಎಕರೆ ಬೆಳೀತದಲ್ಲ ಅದು ತಿಳ್ಕೊಂಡು ನಾ 2.5 ಎಕರೆ ಜಮೀನ್ದಾಗ ದಾಳಿಂಬ್ರ ಮಾಡಿದ್ರಿ. 700 ಗಿಡ ರೀ, 700 ಗಿಡ ಮಾಡಿ ಇದು ದಾಳಿಂಬ್ರ ಕಾಯಿ ಬರೋಣ ನಿಂಬೆ ಗಿಡ ತೆಗೆದ್ರಿ ನಾನು. ಅಷ್ಟೇ ನೀರಿನ ಮೇಲೆ ದಾಳಿಂಬ್ರ ಉತ್ಪನ್ನ ತೊಗೊಂಡೆ. ದಾಳಿಂಬ್ರ ಫಸ್ಟ್ ಪೀಕಿ 2.5 ಲಕ್ಷ ತೊಗೊಂಡ್ರಿ ನಾ 92 ಸರ್. ಎಷ್ಟು 4 ಎಕರೆ ಒಳಗೆ? 2.5 ಎಕರೆ ರೀ, 700 ಗಿಡ ರೀ ಅವ್ರಿ. ಹಿಂಗಾಗಿ ದಾಳಿಂಬ್ರ ಉತ್ಪನ್ನ ನನಗೆ ತೀಕ್ ಅನ್ನಿಸ್ತು. ಮತ್ತು ನನಗೆ ಸ್ವಂತ ನೀರಿಲ್ಲ ರೀ, ಹೊಲ್ದಾಗ 1 ಲೀಟರ್ ನೀರಿಲ್ಲ. 16 ಬೋರ್ ಹಾಕಿದ್ರೆ 1000 ಗಟ್ಟಲೆ ಗುಂಬ, ಆದರೂ ಒಂದು ಹೌದ್ ತುಂಬಂಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ ನಮ್ಗೆ. ಅಂಥದ್ರಾಗ ನಾವು ಕೆನಾಲ್ ಹರಿಯೋಣ ಅಲ್ಲಿದು ಟ್ರ್ಯಾಕ್ಟರ್ ಮುಖಾಂತರ ಒಂದು 4-5 ವರ್ಷ ತಂದೆವು ನೀರು ತಂದು ಬಾವಿ ಒಳಗೆ ಹಾಕ್ಕೊಂಡು ಡ್ರಿಪ್ ಮುಖಾಂತರ ದಾಳಿಂಬ್ರೆ ಬೆಳೀತಿದ್ದ. ಆದರೂ ನನಗೆ ದಾಳಿಂಬ್ರೆ ಲಾಭದಾಯಕ ಇತ್ತು. ನೀರಿಗೊಂದು ಡಿಸೇಲ್ ಒಂದು 3 ಲಕ್ಷ ಹೋಗ್ತಿತ್ತು ಟ್ರ್ಯಾಕ್ಟರ್ಕ್ಕೆ. ಆದರೂ ನಾವು ಉತ್ಪನ್ನ ಚಲೋ ಅದ್ರ ತೊಳ್ಕೊತ್ತೆ ಬಂದೀನಿ. ಅದು ಮುಂದೆ 1 ವರ್ಷ ಮಳೆ ಜರ ಸರಿಯಾಗಿ ಆಯ್ತು ರೀ, ಮತ್ತೆ 2.5 ಎಕರೆ ಹಚ್ಚಿದ್ದು ಇಲ್ಲಿ. ಅದು ಆದ ನಂತರ ಅದು ಮತ್ತೊಂದು ಬೋರ್ ಹಾಕಿದ್ದೆ, ಒಂದು ಮಿಂಟಿಗೆ 20 ಲೀಟರ್ ನೀರು ಬೀಳ್ತಿತ್ತು ಅದಕ್ಕೆ. ಆ ಬೋರಿನ ಮೇಲೆ ಇದು 2.5 ಎಕರೆ ಅಂದ್ರೆ 900 ಗಿಡ ಹಚ್ಚಿದ್ರಿ ರೀ. ಅದರೊಳಗೆ ಫಸ್ಟಿಗೆ ಮರು ಬಂದು ಒಂದು 200 ಗಿಡ ಹೋಗಿದ್ದು ನಾನು. ಆದರೂ ಸರಿಯಾಗಿ ಅಷ್ಟೇ ನೀರಿನ ಮೇಲೆ ನಾವು ಉಪಯೋಗ ಮಾಡಿಕೊಂಡು 1 ಎಕರೆಗೆ 10 ಲಕ್ಷ ಅಂದ್ರೆ 27.5 ಲಕ್ಷ ರೂಪಾಯಿ ಇತ್ತು ರೀ ಇದು. ಮತ್ತು ಮ್ಯಾಲಿಂದು ಅದು ಕೂಡ ಒಂದು 30 ಲಕ್ಷ ರೂಪಾಯಿ ಉತ್ಪನ್ನ ಇತ್ತು. ಆ ಹೇಳಾಗೇನದು ಕೃಷಿ ಹೊಂಡ, ನಾ ಸ್ವಂತ ಕೃಷಿ ಹೊಂಡ ಮಾಡಿಕೊಂಡು ಪೈಪ್ಲೈನ್ ಮಾಡ್ಕೊಂಡ್ರಿ ಕೆನಾಲ್ದು. ದರ್ ವರ್ಷ ಟ್ರ್ಯಾಕ್ಟ್ರಲ್ಲಿ ತರ್ತಿದ್ದ, ಒಂದು 3 ಲಕ್ಷ ಖರ್ಚು ಮಾಡೋದೇನಂತೇಳಿ ಅದು ಕೃಷಿ ಹೊಂಡ ಇದು ಮಾಡಿಕೊಂಡು ಒಂದು 18 ಲಕ್ಷ ಅಂದರೆ 1 ಕ್ವಿಂಟಲ್ ಇಳುವರಿ ಬಿದ್ದಿತ್ತು ರೀ ಅದು. ಉತ್ಪನ್ನ ಭಾಳ ಚಲೋ ಬಂದಿತ್ತು. ಅಂದರೆ 30 ಲಕ್ಷ ಆಗೋಣ, ಅದೇ ಒಂದು 18 ಲಕ್ಷ ಖರ್ಚು ಮಾಡಿಕೊಂಡು ಪೈಪ್ಲೈನ್ ಕೃಷಿ ಹೊಂಡ ಮಾಡಿಕೊಂಡು ಆ ನಂತರ ಅದರಿಂದ ಮತ್ತೆ ದಾಳಿಮೂರು ಓಡಾಡಿಸ್ಕೊಂಡ್ರಿ ನಾ. ಮತ್ತೆ ಎಷ್ಟು ಮಾಡಿದ್ರಿ ಮುಂದೆ? ಮುಂದೆ ಮತ್ತೆ 6 ಎಕರೆ ಮಾಡಿದ್ರಿ. ಈಗ ಕೃಷಿ ಹೊಂಡ ತೋಡಿದ್ ಅಂತಂದ್ರಲ್ಲ, ಅದು ಸಂಪೂರ್ಣವಾಗಿ ನಿಮ್ದೇ ಖರ್ಚಿನಿಂದ ಮಾಡಿಕೊಂಡಂತದ್ದು? ಖರ್ಚಿನಿಂದ ಮಾಡಿದ್ರಿ ಅದು. ಅದು ಎಷ್ಟು ನಿಮಗೆ ಅನುಕೂಲ ಆಯ್ತು ಅದರಿಂದ? ಅದರಿಂದ ನಮಗೆ ನೀರೇ ಇಲ್ಲಿ ಹೊಲದಾಗಂತರೂ ಇಲ್ಲರಿ ಸಾಹೇಬ್ರೆ. ಕನಿಷ್ಠ 1,75,000 ಲೀಟರ್ ಸ್ಟಾಕ್ ಆಗ್ತದ್ರಿ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಎಕರೆ ಅದ್ರಿ ಅದು. ಏನ್ರಿ 1,75,000 ಲೀಟರ್ ಅಂತ ಶಾಣ್ಯಾರು ಹೇಳುದು. ಅದು 25 ಲಕ್ಷ ವಾಯ ಹೋಗ್ತದ್ರಿ. ಒಂದು 50 ಲಕ್ಷ ನಮ್ಗೇನದ ಬೇಸಿಗೆ ಜೀವ ಮಾಡಿಸ್ಕೋತದ್ರಿ. 1 ಕೋಟಿ ಅನ್ನೋದ ನಾವು ಜೂನ್ ಚಾಲು ಆಯ್ತು ಅಂದ್ರೆ ಒಂದೊಂದು ಪ್ಲಾಟ್ ಹಿಡ್ಕೋತ ಹೋಗುದು. ಮಳೆಗೆ ಮಳೆ ಬರ್ತದೆ, ಅಟ್ರದ ಕೆನಾಲ್ ನೀರದು ಬರೋಣ, ಮತ್ತೆ ಕೆನಾಲ್ ನಮ್ಮ ಪೈಪ್ಲೈನ್ ಚಾಲು ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೊತ ಬರ್ಲಾಯ್ತಿದೀವಿ ರೀ ನಾವು. ಈ 30 ವರ್ಷ ಆಯ್ತು ಈ ರೀತಿನೇ ಹೊಂಟಿದೀವ್ರಿ. ಡಕಲ್ ಸ್ಟಾರ್ಟ್ ಗಾಡಿದ್ದೀರಿ ನಮ್ಗೆ ಅಡ್ಡಿಲ್ಲ. ಅಂದ್ರೆ ಈಗ ನೀವು ಮಳೆ ನೀರನ್ನು ಬಹಳ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ ಇಲ್ಲಿ? ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಬಹಳ ಕಡಿಮೆ. ನಮ್ ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನು ಮಳೆಗಾಲದ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲ ಟ್ರ್ಯಾಕ್ಟರ್ ತರದಿಂದ ಹಾಕೋತಿದ್ದೀವಿ ಬಾವಿ ಒಳಗೆ. ಈಗ ಕೃಷಿ ಹೊಂಡ ಸ್ಟಾಕ್ ಮಾಡ್ಕೋತೀವ್ರಿ, ಮಳೆಗಾಲದಾಗ ವ್ಯರ್ಥ ಹರಿದು ಹೋಗ್ತದಲ್ರಿ. ಹಳೆ ಜನರೇಟರ್ ಕೊಂಡ್ರಿ, ಟ್ರ್ಯಾಕ್ಟರ್ ಜನರೇಟರ್ ಕೊಂಡು 1.5 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡಿದೆ ಅಂದ್ರೆ ಕೃಷಿ ಹೊಂಡಿಗೆ ನೀರು ಹಾಕೊಳ್ಳೋದ್ರಿ ಪೈಪ್ಲೈನ್ ಮುಖಾಂತರ. ಅಲ್ಲಿ ಜನರೇಟರ್ ಕುಂಡ್ಸಿ ಹಿಂಗೆ ತುಂಬ್ಕೋತೀವ್ರಿ ನಾವು, ಮಳೆಗಾಲದಾಗ ತುಂಬ್ಕೋತೀವ್ರಿ. ವ್ಯರ್ಥ ಏನು ಹರಿದು ಹೋಗು ನೀರು, ಆ ಹೇಳಕ್ಕೆ ಕೆನಾಲ್ದಾಗ ನೀರು ಇರ್ತಾವೆ, ಅದು ತುಂಬಿಕೊಂಡು ಹಂಗೆ ಉಪಯೋಗ ಮಾಡ್ಕೋತೀವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಇವೆಲ್ಲ ಬೇಕಾಗ್ತಾವೆ. ಹೆಂಗೆ ಎಲ್ಲಿಂದ ಪಡ್ಕೊಂಡ್ರಿ, ಯಾರು ಹೇಳಿದ್ರಿ ನಿಮಗೆ? ಹಂಗೆ ನಾವು ನೋಡ್ರಿ, ಮೊದಲು 10 ಕ್ಕಿಂತ ಮೊದಲು 6 ತಿಂಗಳನ್ನಾದ್ರೂ ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮ್ಗೆ ಬೆಳೆ ಸಾಧ್ಯ ಆಗ್ತದ ಹೆಂಗೆ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಲರಪ್ಪ ಅವರು, ಕನ್ನಂಬಡಿಗೌಡ್ರಿಗೆ ಮೊದಲು ನಾವು ನೆನೆಸ್ಬೇಕು. ಈ ಹೇಳಾಗ ವಯಸ್ಸಾಗಿತ್ತು ಅವ್ರದ್ದು. ಅವರೆಲ್ಲ ಸರಿಯಾಗಿ ಲಕ್ಷ ಕೊಟ್ಟು ಮಾಡಿದ್ರೆ ಉತ್ಪನ್ನ ಭಾಳ ಚಲೋ ತಮ್ಮ, ನೀರಿನ ಏನು ಹರ್ಕತ್ತಿಲ್ಲ ಅದಕ್ಕಂದ್ರೆ ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಂಬ್ರು ಮಾಡ್ಕೊತ ಬಂದರೆ ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೇ ಬಂದೆ. ಆದ್ರೆ ಎಂದ್ರೂ ತ ನುಕ್ಸಾನ್ ಆಗಿಲ್ಲರಿ ನಾ. ಪ್ರಯತ್ನ ಮಾಡ್ಕೋತ ಅದು ರೋಗ ಬತ್ತಂದ್ರೆ ಹೆಂಗ್ ಬತ್ತು, ಎಲ್ಲಿದ್ ಬತ್ತು, ಶಾಣ್ಯರ ಕಡೆ ಹೋಗುದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೋತ ಬಂದ್ರಿ ನಾ. ಹಂಗೆ ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೆ ರೀ ನಮ್ಗೆ 8 ವರ್ಷ ಆಯ್ತು ರೀ. ಇವರು ಕೆಲವೊಂದು ನಮ್ಗೆ ನಾವು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ಹಿಂಗೆ ಮತ್ತೆ ನಮ್ಗೆ ಅನುಭವ ಭಾಳ ಕಮ್ಮಿ ಅದ, ಅನುಭವ ಒಂದು ಜರ ಮಾಡಿಸೋರು ಚಲೋ ಆಗ್ತದ್ರಿ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡಿಕೊಂಡು ಅವರು

ಅದು ಈ ರೀತಿ ನನಗೆ ಉತ್ಪನ್ನ ಬಂದದ್ರಿ. ಗರಿಷ್ಠ ಎಲ್ಲಿ ತನಕ ಹೋಗ್ತದೆ ರೇಟು? ರೇಟ್ ಗರಿಷ್ಠ ಅಂದ್ರೆ ಈಗ 300 ಮಾರುದೆ ಗರಿಷ್ಠ ರೀ. ಹಾಂ ರೀ, ಇನ್ನು ಮತ್ತೆ ಇನ್ನೊಂದು ಜರ ಮಾರ್ಕೆಟ್ದಾಗ ಅದ, ಇನ್ನು ಮುಂದೆ ತೀರಾ ಮಾಲಿಲ್ಲ, ಇನ್ನು ನಾನು 2 ಪ್ಲಾಟ್ ಅದಾವ, ಇನ್ನು ರೇಟ್ ಜಾಸ್ತಿ ಆಗ್ಬೋದು ರೀ, ಜಾಸ್ತಿ ಆಗ್ಬೋದು. ನೀವೇನಾದರೂ ಈಗ ಆಯಾ ಸೀಸನ್ಗೆ ಅಥವಾ ಈ ಸೀಸನ್ ನಮಗೆ ಬೇಕು, ಈ ತಿಂಗಳದೊಳಗೆ ನಮ್ಗೆ ಹಣ್ಣು ಬೇಕು ಅನ್ನುವಂಥದ್ದು ಏನಾದರೂ ಉಪಚಾರ ಮಾಡಿ ಅದೇ ಟೈಮಿಗೆ ಬರುವಂಥದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಅದು ಭಾಳ ಮುಖ್ಯ ಅದ್ರಿ. ಮಾರ್ಕೆಟ್ ನಾವು ಕತ್ತೆ ದುಡಿದ್ರೆ ಬರೀ ಕೆಲಸ ಪಗಾರ ಬಿಡಂಗಿಲ್ಲ ಸಾಹೇಬ್ರ, ಟೆಕ್ನಿಕಲ್ನು ಓಡಿಸಬೇಕು. ಯಾ ಎಳ್ಯಾಗ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ಗೆ ರೇಟ್ ಯಾವಾಗ ಸಿಗ್ತದೆ ನಮಗೆ? ಈಗ ಮಾವಿನ ಹಣ್ಣು ಸಂತ್ರ ಇವೆಲ್ಲ ಬಂದಾಕ್ರೆ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ಹೌದಲ್ರಿ? ಮೇ ಜೂನ್ದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಯಾಕಡೆ ಹೋದ್ರೆ ಮೀರಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 15 ಇರ್ತಾನೆ ಲಾಸ್ಟ್, ಅಲ್ಲಿ ಬರುವಂಗೆ ನಾವು ಹೋಗ್ಬೇಕ್ರಿ. ಮುಂದೆ ಮಾವಿನ ಹಣ್ಣು ಬಂದು ಹೋಗ್ತು ಅಂದ್ರೆ ನಮಗೆ ರೇಟ್ ಆಗಲ್ಲ ಏನ್ರಿ. ಆನಂತರ ಸಂತ್ರ ಬರ್ತದೆ ರೀ, ಡಿಸೆಂಬರ್ ನವಂಬರ್ದಾಗ ಥಂಡಿ ಇರ್ತದೆ, ಥಂಡಿಯಾಗ ಮಾರ್ಕೆಟ್ಗೆ ಹೋದ್ರು ರೊಕ್ಕ ಬರಲ್ಲ. ಅದಕ್ಕೆ ಇವು ತಪ್ಪಿಸ್ಕೊಂಡು ಉಳಿದು ಹೇಳಕ್ಕೆ ನಾವು ಮಾರ್ಕೆಟ್ಗೆ ಹೋಗಿದ್ರಿ. ಇನ್ನಿತರ ಹಣ್ಣುಗಳು ಇರಲಾರ್ದಕ್ಕೆ ನಾವು ಮಾರ್ಕೆಟ್ಗೆ ಹೋದ್ರೆ ದುಡ್ಡು ಸಿಗುತ್ತದೆ. ಮತ್ತೆ ಇನ್ನಿತರ ಹಣ್ಣುಗಳು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾವು ಗರಿಸಿದಂದ ಹಿಡಿಬೇಕು. ಇಲ್ಲಿ ಗರಿಸಿದಂದ ಹಿಡಿಬೇಕಾದ್ರೆ ಉತ್ಪನ್ನ ಜರ ಹೈರಾಣ ಭಾಳ ಆಗ್ತದೆ ರೀ, ಯಾಕಂದ್ರೆ ಔಷಧಗಳು ಭಾಳ ತಿಂತಾವೆ. ಮಳೆಗೆ ಹಿಡಿಬೇಕು, ಮಳೆಗೆ ಯಾರು ಅಂಜಿ ಹಿಡಿಯಂಗಿಲ್ಲ, ಕೊಳೆ ರೋಗ ಬರ್ತದೆ ಇದು ಬರ್ತದೆ ಅಂತೇಳಿ ಹಗೂರು ಯಾವಾಗ ಬರ್ತದೆ ಅದೇ ಹೇಳಿಗೆ ಹಿಡಿದಿರ್ತಾರೆ ಅವರು. ಮತ್ತೆ ಗರಿಸಿದಂದ್ರೆ ಹಿಡಿದು ಒಂದು ತ್ರಾಸ ಆಗಲ್ಲ, ಯಾಕೆ ಔಷಧಗಳು ಮತ್ತೆ ನಮ್ಮ ಸ್ಪ್ರೇ ಯೂನಿಟ್ ಅದ ರೀ ಡ್ರ್ಯಾಗನ್. ಮಗ ಏನದ 3 ತಾಸನ ಹಿಡಿದಂದ 14 ಎಕರೆ ಸ್ಪ್ರೇ ಮಾಡ್ತಾನೆ ರೀ ಅವ. ಹಿಂಗಾಗಿ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೇವ್ರಿ ಸಾಹೇಬ್ರ, ಉತ್ಪನ್ನ ತೋತೀವ್ರಿ ನಾವು. ಅಂದ್ರೆ ನಿಮ್ಮ ಪ್ರಕಾರ ಈ ದಾಳಿಂಬೆಯನ್ನ ಬೆಳೆಯುವುದು, ಅದನ್ನ ನಿರ್ವಹಣೆ ಮಾಡುವುದು, ಅದನ್ನ ಕಾಳಜಿ ಮಾಡುವುದು ಬಹಳ ಕಷ್ಟದನೋ ಅಥವಾ ಏನ ಆರಾಮಾಗಿ ಮಾಡಬಹುದು? ಒಂದ್ ಸ್ವಲ್ಪ ಅದ್ರೊಳಗೆ ಒಳ ಹೊಕ್ಕ ಸಾಹೇಬ್ರ, ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಸಹಜ ಮಾಡಬಹುದು. ಈಗ 68 ವರ್ಷ ನಾನು ಮಾಡ್ತೀನಿ ಅಂತಂದ್ರೆ ನೀರ್ ನಾ ಬಿಡ್ತೀನಿ ರೀ. ನೀರ ಎಟ್ಟ ಒಂದ್ 3-4 ಮಂದಿ ಆಳುಗಳು ಇರ್ತಾರೆ, ಮೇಲಿನ ಕೆಲಸ ಮಾಡ್ತಾರೆ ಅವರು. ಆ ನೀರು ಬಿಡೋದು, ಗೊಬ್ಬರ ಬಿಡೋದು, ಇವೇನ್ ನಾವು ಮಾಡ್ತೀವಿ ಇವೆಲ್ಲ ನಾವು ಸ್ವಂತ ಮಾಡ್ಕೋತೇವ್ರಿ. ಯಾಕಂದ್ರೆ ಅವ್ರು ಹೆಚ್ಚಕ ಮಾಡ್ತಾರೆ, ಅವ್ರಿಗೆ ಜ್ಞಾನ ಇರಂಗಿಲ್ಲ. ಬಿಡ್ರಪ್ಪ ಅಂತ ಹೇಳಿದ್ರೆ ಬಿಟ್ಕೇರಿ ಚಾಲು ಮಾಡಿ ಮತ್ತೆ ಲೈನ್ ಎಟ್ಟು ಹೋಗಿ ಬಂದದ ಏನು ಸುದ್ದಿ ಏನೂ ಗೊತ್ತಿರಲ್ಲ. ಇದಕ್ಕೆ ಹೆಚ್ಚಕಮ್ಮ ನೀರು ಒಂದು ನಡೆಯಂಗಿಲ್ಲ ದಾಳಿಂಬೆ. ಲಿಮಿಟೆಡ್ ನೀರು ಜರ್ಕರ್ತ ಕೊಟ್ಟೆವು. ಹಿಂದಕ್ಕೆ ನಮ್ಗೆ ಹಿರಿಯರು ಹೇಳ್ತೀರಿ, ಅರ್ಗಾವ್ ಇರ್ಬೇಕು ಬೆಳಿ ಅಂತೇಳಿ ಹೇಳ್ತಿದ್ರಿ ರೀ. ಅರ್ಗಾವ್ ಅಂದ್ರೇನು, ನಮ್ಮ ಜೀವಾಣುಗಳು ಅಭಿವೃದ್ಧಿ ಹೆಚ್ಚುವಂಥವು. ಅರ್ಗಾವ್ ಇದ್ದಾಕರ ಪೂರ್ತಿ ತಂಪಾಯ್ತು, ನೀರು ಜಾಸ್ತಿ ಆಯ್ತು ಅಂದ್ರೆ ಜೀವಾಣುಗಳು ಸಾಯ್ತಾವೆ. ಅದಕ್ಕೆ ಅವ್ರು ಹಿರಿಯರಿಗೆ ಅದ್ರದ್ದು ಇದು ಇದ್ದಿತ್ತಲ್ಲ ಜೀವಾಣುಗಳು ಇವು ಗೊತ್ತಿತ್ತಲ್ಲ, ಅರ್ಗಾವ್ ಇರ್ಬೇಕು ಒಂದು ಹೇಳ್ತಿದ್ರು ಅವರು. ಆ ಆಧಾರದ ಮೇಲೆ ನಾವು ಮತ್ತೆ ಈಗ ಗೋರೆ ಸಾಹೇಬ್ರು ನಮಗೆಲ್ಲ ಅದ್ರ ಬಗ್ಗೆ ಟೆಕ್ನಿಕಲ್ ಹೇಳ್ಕೊಟ್ರೆ ಆ ಟೈಪ್ ಮಾಡ್ಕೋತೀವ್ರಿ ನಾವು. ಈಗ ಲೋಕಲ್ ಅಂದ್ರೆ ಲೋಕಲ್ ಅಂದ್ರೆ ನಮ್ಮ ಇಂಡಿಯಾದ ಮಾರ್ಕೆಟ್ ನೊಳಗೆ ಅಲ್ಲಲ್ಲಿ ನೀವು ನೋಡ್ಕೊಂಡು ಮಾಡ್ತಾ ಇದ್ರಿ, ಮಾರಾಟ ಮಾಡ್ತಾ ಇದ್ರಿ. ಹೊರಗೆ ಕಳಿಸುವಂತಹದ್ದು ಏನಾದ್ರೂ ವಿಚಾರ ಎಂದಾದ್ರೂ ಮಾಡಿರಿ? ಮಾಡಿರಿ, ಕೊಟ್ಟಿದ್ದೀವ್ರಿ ಸರ್. ಹೊರಗೆ ನಾವು ಡೈರೆಕ್ಟ್ ಕೊಡ್ಲಾಕ್ ಆಗಲ್ಲ, ಆ ಏಜೆಂಟ್ರು ಬರ್ತಾರೆ ಯುರೋಪ್ ಎಕ್ಸ್ಪೋರ್ಟ್ ಅವರು. ನಾವು ರೆಸಿಡ್ಯೂಫ್ರಿ ಮಾಲ್ ತೆಗಿತೇವ್ರಿ, ರಾಸಾಯನಿಕ ಸ್ವಲ್ಪ ಪ್ರಮಾಣ ಕಾಯಿ ಅಂತ. ಯಾಕಂದ್ರೆ ನಾವು ಜರ್ಸಿ ದನ ಕಟ್ಟಿ ಜವಾರಿ ದನಕ್ಕೆ ಹೋಗೋದಷ್ಟು ಮೇವು ಹೋಗೋದ್ರೆ ಅದು ಹಿಂಡಂಗಿಲ್ರಿ ಏನ್ರಿ, ಅದು ಸೂಡ್ಗಟ್ಲೆ ತಿನ್ನೋದು. ಹಂಗೆ ಹೈಬ್ರಿಡ್ ತಳಿ ಇಳುವರಿ ಹೆಚ್ಚು ತೊಗೋಬೇಕಂದ್ರೆ ಸ್ವಲ್ಪ ಸೆಟ್ಟಿಂಗ್ದಾಗ ಹಂಗೆ ಹಿಂಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಕೊಡ್ತೇವ್ರಿ, ಸೈಜ್ ಬರ್ತದೆ. ಆ ರೀತಿ ಮಾಡ್ಕೊಂಡು ನಾವು ಎಕ್ಸ್ಪೋರ್ಟ್ ರೆಸಿಡ್ಯೂ ಫ್ರೀ ಬೇಕಂದ್ರೆ ಸರ್ಟಿಫಿಕೇಟ್ನು ಅದ ತಂದಿದ್ದನ್ನ ಅವ್ರು ಚೆಕ್ ಮಾಡಿಸ್ಕೊಂಡು ಬರ್ತಾರೆ ರೀ. ಆ ರೆಸಿಡ್ಯೂ ಮಾಡ್ತಂದ್ರೆ ಇಲ್ಲಿ ಲೋಕಲ್ ಬಜಾರ್ಗಿಂತ ಒಂದು 30 ರೂಪಾಯಿ ನಮಗೆ ಜಾಸ್ತಿ ಬರ್ತದ್ರಿ ರೇಟ. ಹಾಂ, ರೊಕ್ಕ ಆಗ್ತದೆ ರೀ. 2-3 ಸಲ ಕೊಟ್ಟಿನಿ ರೀ ನಾ ಶೀತಲ್ ಎಕ್ಸ್ಪೋರ್ಟ್ ಇರ್ತಲ್ ಸಂಗೋಲಕ್ಕೆ ಅದಾರೆ ಅವ್ರಿಗೆ ಕೊಟ್ಟಿನ. ಅಂದ್ರೆ ಅವ್ರ ಜೋಡಿ ಮಾತಾಡಿ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ಸಹಿತ ನಾವು ರೆಗ್ಯುಲರ್ ಆಗಿ ಕಳಿಸ್ತೀವಿ ಅಂತ ಹೇಳಿ? ಹೌದೌದ್ರಿ, ಇಲ್ರಿ ಅವ್ರು ಬರ್ತಾರ್ರಿ, ಫೋನ್ ನಮ್ಮ ನಂಬರ್ ಇರ್ತಾವ, ಬಂದದೇನು ಮಾಲ ಯಾವಾಗ ಬರ್ತದೆ ಏನು ಸುದ್ದಿ ಹಿಂಗೆ ಕೇಳ್ಕೊತಾರ ರೀ. ಬಂದಿತ್ತು ಅಂದ್ರೆ ತೊಗೊಂಡು ತೊಗೊಂಡು ಬರ್ತಾರೆ ಅವ್ರು, ಬಣ್ಣ ಬಂದು ಹಣ್ಣುಗಳು ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬಂದು ಖರೀದಿ ಮಾಡ್ತಾರೆ. ಈಗ ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ, ಹೊರಗೆ ಕೂಡ ಮಾರಾಟ ಮಾಡುವಂಥದ್ದು ಈಗ ಹೇಳಿದ್ರಿ, ಪೇಮೆಂಟದ್ದು ಹೆಂಗದೆ? ಎಲ್ಲೂ ನಿಮಗೆ ತೊಂದರೆ ಆದಂಥದ್ದು ಅಥವಾ ಬರಬೇಕಾಗಿರುವಂಥದ್ದು ಹಿಂಗೇನಾದರೂ ಸಮಸ್ಯೆಗಳು ಆಗ್ತಾವೆ? ಏನೂ ಇಲ್ಲ ರೀ, ಪೇಮೆಂಟ್ ಬಗ್ಗೆ ಏನೂ ಇಲ್ಲ ರೀ. ಇದು ವ್ಯವಹಾರ ನಡೆಯುವುದು ನಾವು ಇಲ್ಲಿ ಲೋಕಲ್ ನಮ್ಮ ದೇಶದೊಳಗೆ ಏನು ಮಾರಾಟ ಮಾಡ್ತೇವಲ್ರಿ ವಿಶ್ವಾಸ ಮೇಲೆ ಇರ್ತದೆ ವ್ಯವಹಾರ. ನಾವು ಬೆಂಗಳೂರು ಹೋದ್ರೂ ಮೇಲೆ ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾವೆ, ನಾಗ್ಪುರ್ ಹೋದ್ರೂ ನಮ್ಮದು ಅಕೌಂಟಿಗೆ ದುಡ್ಡು ಹಾಕ್ಯಾರ, ಕಾನ್ಪುರ್ ಹೋದ್ರೂ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಯಾರ. ಎಲ್ಲ ಕಡೆ ವಹಿವಾಟು ಇದ್ರಿ, ರೇಟ್ ಜಾಸ್ತಿ ಆಯ್ತಂದ್ರೆ ಅವರೆಲ್ಲ ಫೋನ್ ಹಚ್ತಾರೆ, ಯಾವ್ರು ಇದ್ರು ಕಳಿಸ್ರಿ, ಬೇಡ ನಿಮ್ಮ ಇದ್ರು ತೊಗೊಂಡು ಬರ್ರಿ ಅತ್ತ. ಮತ್ತೆ ಈ ವರ್ಷ ನಮ್ಗೇನು ಪುಣೆ ಮಾರ್ಕೆಟ್ ನಮ್ಗೆ ಗುರ್ತಿಲ್ರಿ, ಕೆಡಿ ಚೌಧರಿ ಅಂತೇಳಿ. ಈ ಸಾರಿ ಮಾರ್ಕೆಟಲ್ಲಿ 2 ವರ್ಷ ಆಯ್ತು ಭಾಳ ಚಲೋ ನಡೆದ್ರೆ ಒಂದ್ ಸಲ ಒಂದ್ ತೊಡೆ ನೋಡಿರ್ಬೇಕಂತ ಹೋಯ್ದು. ಫಸ್ಟ್ ಕ್ಲಾಸ್ ರೇಟ್ ಬಿತ್ತು ರೀ, ಬೆಂಗಳೂರು ಹಾಳೆ 800-900 ಮಾರ್ತಿತ್ತು, ಅಲ್ಲಿ ನಮಗೆ 150 ಮಾರಿಯದ್ರಿ. ಅಂದ್ರೆ 10-1100 ರೂಪಾಯಿ ಇಲ್ಲಿ ಬೀಳು ಮುಂದೆ ಕಿಲೋಕ್ಕೆ, 100-110 ಇಲ್ಲಿ ಬೆಂಗಳೂರು ಮಾರ್ತಿತ್ತು, ಅಲ್ಲಿ 150 ಬಿದ್ದದ್ರಿ. ಅಂದ್ರೆ ಅಲ್ಲಿ ಕೆಲವೊಬ್ರು ರೈತರು ಏನಿರ್ತಾರೆ ರೀ, ವ್ಯಾಪಾರಿಗರು, ಇವು ಮಾಲ್ಗಳು ಎಕ್ಸ್ಪೋರ್ಟ್ ನೀವು ಏನಂತೀರಿ, ಸ್ಟಾಲ್ಗಳು ಇರ್ತಾವಲ್ರಿ ಸೂಪರ್ ಮಾರ್ಕೆಟ್, ಈ ಗೋವಾ ಮುಂಬೈ ಪುಣೆ ಇಂದ ಸೂಪರ್ ಮಾರ್ಕೆಟ್ ಕಳಿಸುವಂಥ ರೈತರು ಅದಾರಿ. ಆ ಭಾಗದಾಗ ಮಾಲ್ ಚಲೋ ಇದ್ದಿತ್ತಲ್ಲ ಈ ಸಲ, ಯಾಕಂದ್ರೆ ಮಳೆ ಬಂದು ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಅಲ್ಲಿ ಕಳಿಸ್ಕಾಲಾಗ ನಮಗೆ 20-30 ರೂಪಾಯಿ ಹೆಚ್ಚಿಗೆ ಕೊಟ್ಟನು ಅವ್ರು ಖರೀದಿ ಮಾಡ್ತಿದ್ರು. ನೀವು ಹಿಂಗೆ ಹಿಂಗೆ ಇಂತಿಂಥ ವಾರ ತೊಗೊಂಡು ಬನ್ನಿ, ನಾವು ಹೋಯ್ತೀವಿ ಇಲ್ಲಿಂದ ಇಲ್ಲಿ ಖರೀದಿ ಮಾಡ್ಕೊಂಡು ಅಂತೇಳಿ ವ್ಯಾಪಾರಿಗಾರ ಹೇಳಿದ್ರಿ ಅವರು. ಏನ್ರಿ ಮಂಗಳವಾರ, ಶುಕ್ರವಾರ ಮತ್ತು ರವಿವಾರ ಮೂರು ವಾರ ತೊಗೊಂಡ್ವ, ಒಂದಿನ ಬಿಟ್ಟು ಒಂದಿನ ಅಂದ ಆ ರೀತಿ ಹೋಯ್ತಿದ್ರಿ, ರೇಟ್ ಚಲೋ ಸಿಕ್ಕಾರ್ರಿ ಸಾಹೇಬ್ರು. ನಾವು ತಮ್ಮ ಶಾಲೆಯಲ್ಲಿ ತನಕ ಆಗ್ಯದ ನಂದು ಅವಾಗ 70-71 ಹತ್ತನೇತಿ ಆಗ್ಯದ್ರಿ ಸಾಹೇಬ್ರು. ಪಿ ಯು ಸಿ ನಮ್ಗೆ ಒಂದೇ ವರ್ಷ ಇತ್ತು ರೀ, ನಮ್ಮ ಹಿಂದಿನವ್ರಿಗೆ 2 ವರ್ಷ ಬತ್ತು ನೋಡ್ರಿ. ಪಿ ಯು ಸಿ ಕಲ್ತೀನಿ ರೀ ಅಂಜುಮನ್ ಕಾಲೇಜ್ ಕಾದು ಬಿಜಾಪುರ. ಹಾಂ ರೀ, ಅದ್ರ ಮುಂದೆ ಅನುಭವನೇ ನಿಮ್ಮ ಪಾಠಶಾಲೆ ಆಯಿತು? ಅನುಭವ ಅಂದ್ರೆ ನಾವು ವಿಜ್ಞಾನಿಗಳ ಜೋಡಿನೇ ಹೆಚ್ಚನೆಚ್ಚು ಕಾಂಟ್ಯಾಕ್ಟ್ ಇದ್ದಾರೆ. ನಮ್ಮ ಸೋಮಶೇಖರ್ ಸರ್ ಮರು ರೋಗಿನ ಸಲುವಾಗಿ ಸ್ವರ ರೋಗಿನ ಸಲುವಾಗಿ ಇಲ್ಲಿ ಬರ್ತಿದ್ರು, 7 ವರ್ಷ ಬಂದರು. ಅವ್ರ ಕಡೆ ನಂಗೆ ಕಲ್ಕೊತಿದ್ದೆ, ನಾ ಎಲ್ಲ ಕಾಂಟ್ಯಾಕ್ಟ್ ಇರ್ತಿದ್ರಿ. ಎಲ್ಲ ವಿಜ್ಞಾನಿಗಳ ಜೋಡಿ ಅಹಮದ್ನಗರ ಹಿಡಿದು ರಾವ್ರಿ ವಿದ್ಯಾಪೀಠ ಹಿಡಿದು ನನಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಎಡದೂರಿದ್ದಿದ್ರು ನಾ ಹೋಗ್ತಿದ್ರಿ, ಅಲ್ಲಿ ಕಲ್ಕೊಂಡು ಬರ್ತಿದ್ದೆ. ನಂದು ನನ್ನ ಆಸಕ್ತಿ ನೋಡಿ ಅಲ್ಲಿ ವಿಜ್ಞಾನಿಗಳು ಅಹಮದ್ನಗರ ರಾವ್ರಿ ವಿದ್ಯಾಪೀಠದ ವಿಜ್ಞಾನ ಭಾಸ್ಕರ್ ಸರು ನವಲೇ ಸರ್ ಅತ್ತಿದ್ದರು ವಿಜ್ಞಾನಿಗಳು ಅವಾಗ, ಈಗಿಲ್ಲ ಅವರು ಪೆನ್ಷನ್ ಆಗ್ಯದ. ಅವರು ನೋಡು ನಿಂದು ಆಸಕ್ತಿ ನೋಡಿದ್ರೆ ನಮಗೆ ಭಾಳ ಹುರುಪ, ಇಂಥ ಇಟ್ಟಿಟ್ಟ ಆಳವಾದ ವಿಷಯಗಳನ್ನ ಕೇಳ್ತಿ ಅಂದ್ರೆ ನೀ ಅಭ್ಯಾಸ ಮಾಡ್ಲಿಕ್ಕತ್ತಿದ್ದಿ, ನಮ್ಗೆ ಹಿಗ್ ಭಾಳ ಸ್ವಲ್ಪ ಇದ್ರೆ ನೀ ಬರಬಾಡ ಇಲ್ಲಿಗೆ. ರಾತ್ರಿ 8 ನಂತರ ಫೋನ್ ಹಚ್ಚು, ಫೋನ್ನಾಗ ನಮ್ಗೆ ಕೇಳ್ಕೊತ ಬಾ, ತುಸು ಇದ್ರೆ ಭಾಳ ಇತ್ತಂದ್ರೆ ಇಲ್ಲಿಗೆ ಬಾ ಅಂತ ಹೇಳ್ತಿದ್ರಿ. ಆ ನಾವು ಫೋನ್ ನಂಬರ್ ಕೊಡ್ತಿದ್ರು, ಆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊತಿದ್ರಿ. ಅಡ್ಡಿಲ್ಲ, ಈಗ ಈಗ ನೇರವಾಗಿ ನಾವು ಹಣ್ಣನ್ನು ಮಾರೋದ್ರಿಂದ ಒಂದು ರೇಟ್ ಬರ್ತದೆ ನಮಗೆ, ಅದನ್ನೇ ಸಂಸ್ಕರಣೆ ಮಾಡಿ ಅದಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅದರದೇ ಒಂದು ರೇಟ್ ಬೇರೆ ಬರ್ತದೆ ನಮಗೆ. ಈಗಂತೂ ಸಾಕಷ್ಟು ಉತ್ಪನ್ನಗಳನ್ನು ಮಾಡುವಂತಹ ಒಂದು ಸನ್ನಿವೇಶ ಇದೆ. ಈಗ ಅದನ್ನ ರಸ ಮಾಡಬಹುದು, ಅದರ ನಂತರ ಈಗೇನು ವೈನ್ ಪಾರ್ಕ್ ಅಂತ ಹೇಳಿ ಹೇಳ್ತಾ ಇದೀವಿ, ಆ ವೈನ್ ಪಾರ್ಕ್ಗಳು ಸಹಿತ ಬಂದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡಿರಿ, ವೈನ್ ಪಾರ್ಕಿಗೆ ಹೋಗಬೇಕು ಅಲ್ಲಿ ಕೊಡಬೇಕು ಅಥವಾ ಬೇರೆ ಸಂಸ್ಕರಣೆ ಮಾಡುವಂತಹದ್ದು ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿರಿ? ಈಗ ನೋಡ್ರಿ ಸಾಹೇಬ್ರ, ಅದು ಸಂಸ್ಕರಣೆ ಮಾಡ್ಬೇಕಾದ್ರೆ ನಮ್ಮಂತ ಒಬ್ಬ ರೈತರಿಂದ ಅದು ಅಸಾಧ್ಯ ಮಾತ. ಈಗ ತಾಲೂಕಾ ಮಟ್ಟದೊಳಗ ಮತ್ತು ಜಿಲ್ಲಾ ಮಟ್ಟದಾಗ ನಮ್ಮ ಆತ್ಮದವರು ಹಂಗೆ ಮೀಟಿಂಗ್ ಕರೀತಾರೆ, ಹೋಗ್ತೇವೆ, ಅದ್ರ ಬಗ್ಗೆ ಹಂಗೆ ಮಾಡ್ಬೇಕಂತೇಳಿ ಹಂಗೆ ಅದ್ರ ಇದು ನಡೆದ ರೀ. ಹ್ಞೂ ರೀ, ನೀವೆಲ್ಲ ಬೆಳೆಗಾರರೆಲ್ಲ ಕೂಡಿ, ದಾಳಿಂಬೆ ಬೆಳೆಗಾರರೆಲ್ಲ ಕೂಡಿ ಒಂದು ಕೆಲಸ ಮಾಡ್ಬೋದಲ್ಲ? ಮಾಡ್ಬೋದು ರೀ ಸರ್. ಅಷ್ಟು ಇನ್ನೊಂದು ಏನಿರ್ತದೆ ರೀ, ನಾ ನೇರವಾಗಿ ಇದು ಇಷ್ಟು ಖರ್ಚು ಮಾಡಿದ್ರೆ ಇಟ್ಟು ಬೆಳಿತೀನೋ ಅನ್ನೋ ಹಿಮ್ಮತ್ತು ಯಾರು ರೈತರು ಅಂತಕ್ಕೂ ಇಲ್ರಿ, ಉಳ್ದವ್ರಿ. ಅದಕ್ಕೆ ಅಭ್ಯಾಸ ಮಾಡಂಗಿಲ್ಲ ಅವರು, ಅಭ್ಯಾಸ ಬಲ ಇಲ್ಲದ ಬಟ್ಟಾಕ ಅವರಲ್ಲಿ ಭಯಾಸಿ ಇರ್ತದೆ ಬೆಳಿತು. ಈಗ 2 ವರ್ಷ ಸಹಿತ ಯಾರೂ ಬೆಳೆದೇ ಇಲ್ಲರಿ, ಹಾಕೋದು ಲಾಗೋಡಿ ಬಂದಿಲ್ಲ. ಮತ್ತು ಇಂಥವೆಲ್ಲ ವಿಚಾರ ಆಗಂಗಿಲ್ಲ, ಮೊದಲು ಬೆಳೆದೇ ಬರುವುದಿಲ್ಲ ಅಂದಾಗ ರೀ ವಿಚಾರ ಹಂಗೆ ಬರ್ತದೆ ರೀ. ಮತ್ತು ಹವಾಮಾನ ಚಲೋ ಇದ್ದಾಗ ಯಾಚಿದ್ರೆ ಹುಚ್ಚು ಅಡಿಗೆ ಮಾಡ್ತದತ್ತ, ಹವಾಮಾನ ಚಲೋ ಇದ್ದಾಗ ಜಗನೇ ಬೆಳೆದಿರ್ತದೆ ಭಾಳ ಶಾಣ್ಯಾರು ಅನ್ಸ್ಕೋತಾರೆ. ಹವಾಮಾನ 2 ವರ್ಷ ಆಯ್ತು ಸುಮಾರು ಅದವ್ರಿ ಸಾಹೇಬ್ರ, ಪರಿಸ್ಥಿತಿ ಇಲ್ಲಿಗೆ ಬಂದ ದಾಳಿಂಬ್ರದವ್ರು ಹಾಕೋದು ಲಾಗೋಡಿ ಬರಲಾಗ. ಏರಿಯಾ ಹೆಚ್ಚಿರಬೇಕು, ಏರಿಯಾ ಹೆಚ್ಚದ್ರಿ, ಪ್ರಗತಿಪರ ರೈತರ ಕೊರತೆ ಭಾಳ ಕಮ್ಮಿ ಅದ್ರಿ. ಇಲ್ಲಿ ಅಭ್ಯಾಸ ಮಾಡಿ ಬೆಳೆಯುವಂಥ ಪ್ರವೃತ್ತಿ ಯಾರ ರೈತರಲ್ಲಿ ಇಲ್ಲ. ನೀರು ಎಷ್ಟು ಬಿಡಬೇಕು, ಎಷ್ಟು ಟೆಂಪ್ರೇಚರ್ ಇದ್ದಾಗ್ರಿ, ಯಾವ ಹಂತದ ಗಿಡ ಅದ, ಎಷ್ಟು ಲೀಟ್ರ್ ನೀರು ಇದಕ್ಕೆ ಅವಶ್ಯ ಅದ, ಈ ಅಭ್ಯಾಸ ಮಾಡೋರು ಯಾರೂ ಇಲ್ಲರಿ. ಆ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಲಾಭ ಸಿಗ್ತದೆ. ಒಂದು 2 ವರ್ಷ ಕೊರೋನಾ ಭಾಳ ಸಮಸ್ಯೆ ಕೊಡ್ತು, ಈ ಟೈಮ್ನೊಳಗೆ ನೀವು ಭಾಳಷ್ಟು ಸವಾಲುಗಳನ್ನು ಎದುರಿಸಿರಬೇಕು. ಕರೋನಾ ನಮಗೇನಾಗೇ ಇಲ್ಲರಿ, ಕರೋನಾ ಮಾರ್ಕೆಟ್ ಇದ್ದಾಗ್ರು ನಾವು ಹಂಗೆ ಚಾಲುತ್ತಿ, ಬೆಂಗಳೂರು ಹೋಗ್ತಿದ್ರಿ, ನಾ ಟೆಂಪೋದಾಗ ಹೋಗ್ತಿದ್ದೆವು, ಹೊಳೆ ಅದೇ ಟೆಂಪೋದಾಗ ಬರ್ತಿದ್ದೆವು, ಯಾರ ಜೋಡಿ ಸಂಪರ್ಕ ಮಾಡ್ತಿದ್ಲ, ಮನೆ ಅದ್ರ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ದೆವು, ಅವೇ ಉಣ್ಕೋತ ಬರ್ತಿದ್ದೇವ್ರು. ನಾವು ಇಲ್ಲಿ ಚಹಾ ಕುಡಿತಿದ್ಲ, ಇಲ್ಲಿದೆ 5-6 ಲೀಟರ್ ನೀರು ಹೋಯ್ತಿದ್ದೇವ್ ರೀ. ನಾವೆಲ್ಲಿ ಬೆಂಗಳೂರು ಮಾರ್ಕೆಟ್ನು ಮಾಡಿನೇ ರೀ ನಾ, ಮತ್ತು ಪುಣೆ ಮಾರ್ಕೆಟ್ ಮಾಡಿದೆ, ಸೋಲಾಪುರ ಮಾರ್ಕೆಟ್ ಮಾಡ್ತಿದ್ದೆ. ನಾ 2 ವರ್ಷ ಆಯ್ತು ನಮ್ಮ ಹಣ್ಣಿಂದ ಏನು ನಮ್ಮ ಪ್ರಾಬ್ಲಮ್ ಇಲ್ಲ, ನಾವು ಹಂಗೆ ಮಾರ್ಕೆಟ್ ಮಾಡಿದ್ದೇವೆ ರೀ. ಕರೋನಾ ಅವಳೆ ಹಂಗೆ ಹೋಗೋದು ಬರೋದು ಮಾಡಿದ್ದೀವಿ ರೀ ನಾವು. ಹ್ಞೂ, ನಮಗೇನು ಯಾವ ಪ್ರಾಬ್ಲಮ್ ಅಲ್ಲ, ಯಾರು ಸಂಪರ್ಕ ಮಾಡೋದಿಲ್ಲ, ಇಟ್ಟೆ ದೂರ ನಿಂದ್ರದು, ಮಾಸ್ಕ್ ಹಾಕೊಳ್ಳೋದು ದೂರ ನಿಂದ್ರದು, ಸ್ಯಾನಿಟೈಸರ್ ಬಾಟ್ಲು ಒಂದು ಎಲ್ಲಿಯಾರು ಕೈ ಮುಟ್ಟಿದೆವು ಮಾಡಿದೆವು, ಬಸ್ ಸಿಟಿ ಬಸ್ನಾಗ ಸ್ಯಾನಿಟೈಸರ್ ಹೊಡ್ಕೊಂಡು ಮನೆಗೆ ಬರ್ತಿದ್ದೇವ್ರಿ ನಾವು. ಬಂದಿಲ್ಲಿ ಹೊರಗೆ ಅರಿವಿ ಕಾಳದಿಟ್ಟು ಜಳಕ ಮಾಡಿ ಮನೆಯಾಗ ಹೋಗ್ತಿದ್ದೇವ್ರಿ, ತೋಯಿಸಿ ಈ ರೀತಿ ಮಾಡಿದ್ದೇವ್ರಿ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಬಹಳ ಒಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ದೀರಿ ಮಾರ್ಕೆಟ್ ನೊಳಗೆ. ಇದು ನೋಡ್ರಿ, ಶಿವಯೋಗಿ ಅವರ ದಾಳಿಂಬೆ ಹಣ್ಣು ಐತೆ ಅಂತ ಹೇಳಿ, ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತದ್ದು ಏನಾದ್ರೂ ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವ ಅಂದ್ರೆ ರೇಟ್ ಹೆಚ್ಚಿಗೆ ಅಂತ ಬಂದೇ ಬರ್ತದೆ ರೀ. ನಾವ್ ಯಾರು ಕೇಳು ಹರ್ಕತಿ ಇಲ್ರಿ, ದಾಳಿಂಬ್ರಕಾಯಿ ನೋಡಿ ಮಾರ್ತಾರೆ, ನಾನು ಶಿವಯೋಗಿ ನೋಡಿ ಯಾರು ತೊಳಲ್ರಿ ಸಾಹೇಬ್ರ. ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದ್ರೆ ನಾವು ಸಾವಯವದೊಳಗಿನ ಹಣ್ಣು ರುಚಿ ಭಾಳ ಇರ್ತದೆ, ರುಚಿಕಟ್ಟ. ಈ ರಾಸಾಯನಿಕ ಹಾಕೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಭಾಳ ಅದ್ರಿ ಸಾಹೇಬ್ರ. ಅದು ತಿಂದು ನೋಡೋದ್ರಿಗೆ ಗೊತ್ತಾ. ಈ ಸೂಪರ್ ಮಾರ್ಕೆಟ್ಗೆ ಮಾರ್ತಾರೆ ಅಂದ್ರೆ ಎಂದು ಎಂತ ತರ್ತಾನೆ ಅವ ಅಂತ ಕೇಳ್ತಾರೆ. ಈಗ ಏನಾದ್ರು ಎಂದು ಬರ್ತೀನಿ ಮತ್ತೆ ಮಾರ್ಕೆಟ್ ಕಾತ ಕೇಳ್ತಾರ್ರಿ ಅವರು. ಕೇಳಿ, ಇದುವರೆಗೆ ದಾಳಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕ ಅರ್ಜುನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದರ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ. ಕೇಳುಗರೆ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮವನ್ನು.